ತಿರುಗದು ಆದಿಗೆ ಕೋಲು ಬೋಲ ನೀರೆ ಸುವಯ್ಯ ಕೋಲು ಬೋಲ ನೀರೆ ತಂಗಿನ ಬರದಿಲ್ಲಮ್ಮ ತಿರಗಿ ಈ ಊರಿಗೆ ಕೋಲು ಬೋಲ ನೀರೆ ಸುವಯ್ಯ ಕೋಲು ಬೋಲ ನೀರೆ ಆರು ಮಂದಿ ಮಕ್ಕಳು ಬೇರಾಗಿ ಹೋದರೆ ಆರು ಮಂದಿ ಮಕ್ಕಳು ಬೇರಾಗಿ ಹೋದರು ತಂಗಿ ಏನಿದು ಗೋರಮ್ಮ ಯಾರಿಗೆ ಯಾರಿಲ್ಲ ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ತಂಗಿ ಏನಿದು ಗೋರಮ್ಮ ಯಾರಿಗೆ ಯಾರಿಲ್ಲ ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ಆರು ಮಂದಿ ಮಕ್ಕಳು ಬೇರಾಗಿ ಹೋದರು ತಂಗಿ ಏನಿದು ಗೋರಮ್ಮ ಯಾರಿಗೆ ಯಾರಿಲ್ಲ ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ಅರವಿದ್ದ ಕಾಲಕ್ಕೆದ್ದು ಅರವಿದ್ದ ಕಾಲಕ್ಕೆದ್ದು ಇಪ್ಪತ್ತೆರಡರ್ಧಾರಿ ನಡೆದೆ ಎಂಟೂರ ತಿರಗಿನ ಗಂಟು ಎಳವಿದ ನಮ್ಮ ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ಎಂಟೂರ ತಿರಗಿನ ಗಂಟು ಎಳವಿದ ನಮ್ಮ ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ನೆಲವಮ್ಮ ನೆಲವ ಘನೆಲವಮ್ಮ ಊರು ಕೋನಿ ನೆಲವಮ್ಮ ನೆಲವ ಘನೆಲವಮ್ಮ ಊರು ಕೋನಿ ಅನುಮಾನ ಇಲ್ಲದ ಮಾರುತ ಬಂದೆವು ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ಅನುಮಾನ ಇಲ್ಲದ ಮಾರುತ ಬಂದೆವು ಕೋಲು ಕೋಲ ನೀರೆ ಅರವಿದ್ದ ಒಡಕೆ ತಾತನ ನಾನು ಕಾಡಿದ ಬೇಡಿದೆ ಒಡಕೆ ತಾತನ ನಾನು ಕಾಡಿದ ಬೇಡಿದೆ ತಂಗಿ ನೀಡಿದ ಮುಕ್ತಿಯ ಮೂರು ಲೋಕದ ಒಡೆಯ ಕೋಲು ಕೋಲು ಕೋಲ ನೀರೆ ತಂಗಿ ನೀಡಿದ ಮುಕ್ತಿಯ ಮೂರು ಲೋಕದ ಒಡೆಯ ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ಕಡಿತನ ಬಡಿತನ ಅಡಿಬಲು ಮಾಡುತ್ತಾನೆ ತಂಗಿ ನಾವು ಗತಿ ನಮ್ಮ ತಿರುಗದು ಆಗಿಗೆ ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ತಂಗಿ ನೀಡಿದ ಮುಕ್ತಿಯ ಮೂರು ಲೋಕದ ಒಡೆಯ ಕೋಲು ಕೋಲ ನೀರೆ ಸುವಯ್ಯ ಕೋಲು ಕೋಲ ನೀರೆ ಕಡಿತಾನ ಬಡಿತಾನ ಕಡಿತಾನ ಬಡಿತಾನ ಅಡಿಪಾಲು ಮಾಡ್ತಾನೆ ತಂಗಿ ನಾವು ಗತ್ತಿ ನಮ್ಮ ತಿರುಗಾದು ಆಲಿಗೆ ಕೋಲು ಕೋಲ ನೀರೆ ಸುವಯ್ಯ ಯಾರೇ ನಂದರು ನಿನ್ನಗ ಶ್ರೀಹರಿ ತಾತ ಯಾರೇ ನಂದರು ನಿನ್ನಗ ಯಾರೇ ನಂದರು ನಿನ್ನಗ ಶ್ರೀಹರಿ ತಾತ ಯಾರೇ ನಂದರು ನಿನ್ನಗ ಯಾರೇ